ಆಕಾಶವಾಣಿ ಮಡಿಕೇರಿ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾಫಿ ಮತ್ತು ಕಾಳುಮೆಣಸು ಬೆಳೆಗಳಲ್ಲಿನ ಅನುಭವವನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಮೇಕೇರಿ ಗ್ರಾಮದ ತೆನ್ನಿರ ಎ ಗಣಪತಿ ಅವರು. ಕೇಳಿಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ 72 ವರ್ಷ ವಯಸ್ಸಿನ ರೇಡಿಯೋ ಕೇಳುಗರಾಗಿರುವ ಮಡಿಕೇರಿ ತಾಲೂಕು ಮೇಕೇರಿ ಗ್ರಾಮದ ತೆನ್ನೀರ ಎ ಗಣಪತಿ, ಇಲ್ಲೆಲ್ಲ ಗಣೇಶ್ ಅನ್ಕೊಂಡು ಕರೀತಾರೆ, ಇವರನ್ನ ಪರಿಚಯಿಸ್ತಾ ಇದ್ದೀವಿ. ಅವರ ಕೃಷಿ ಅನುಭವಗಳ, ವಿಶೇಷವಾಗಿ ಕಾಫಿ ಕೃಷಿ, ಭತ್ತದ ಕೃಷಿ ಮತ್ತು ಹೈನುಗಾರಿಕೆ ಇತ್ಯಾದಿ ಸಂಗತಿಗಳನ್ನ ಪ್ರಸ್ತಾಪ ಮಾಡಿಸ್ತಾ ಇದ್ದೀವಿ. ಇವತ್ತು ರೋಬಸ್ಟ ಕಾಫಿಯಲ್ಲಿನ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಗಣಪತಿ ಅವರೇ, ಹೇಳಿ, ಎಷ್ಟು ವರ್ಷಗಳಿಂದ ಕಾಫಿಯನ್ನ ಬೆಳ್ಕೊಂತ ಬಂದಿದ್ರಿ? ತಂದೆಯವರು ಮಾಡಿದ್ದ, ನೀವು ಹಾಕಿದ್ದ, ವಿಚಾರಗಳನ್ನ ಹಂಚಿಕೊಳ್ಳಿ. ನಾನು ಕಾಫಿಯನ್ನು 40 ವರ್ಷದಿಂದ ಮಾಡ್ತಾ ಇದ್ದೀನಿ. ತಂದೆಯವರು ಮಾಡಿದ ತೋಟ ಅಲ್ವಾ? ಇಲ್ಲ, ನಾನೇ ಮಾಡಿದ ತೋಟ. ತಂದೆಯವರ ಹೆಸರು, ಅಮ್ಮನ ಹೆಸರು? ತಂದೆಯವರ ಹೆಸರು ಅಪ್ಪಚ್ಚ, ಅಮ್ಮನವರ ಹೆಸರು ಮಾಚವ್ವ. ಅವರು ಎಷ್ಟು ಜಮೀನು ಮಾಡಿಕೊಂಡ್ರು, ಏನು ಬೆಳೆ ಮಾಡ್ತಿದ್ರು? ಅವರು ಸಾಧ್ಯ ಆದಷ್ಟು ಅರ್ಧ ಜಾಗವನ್ನು ಕಾಫಿ ತೋಟ ಮಾಡಿದ್ರು, ಗದ್ದೆವನ್ನು ಪೂರ್ತಿಯಾಗಿ ವ್ಯವಸಾಯ ಮಾಡ್ತಾ ಇದ್ರು. ನೀವು ಚಿಕ್ಕವರಿರುವಾಗ ಅಪ್ಪ ಅಮ್ಮ ಎಲ್ಲ ಎಷ್ಟು ಗದ್ದೆ ಭತ್ತ ಮಾಡ್ತಾ ಇದ್ರು? ಅವಾಗೆಲ್ಲ ಕಡಿಮೆ ಕ್ರಾಪ್ ತೆಗಿತಾ ಇದ್ರು, 70 ಬಟ್ಟಿ 80 ಬಟ್ಟಿ ಒಳಗೆ ತೆಗಿತಾ ಇದ್ರು. ಈಗ ನಾನು ಹೆಚ್ಚು ಕಮ್ಮಿ 150 ಬಟ್ಟಿವರೆಗೂ ತೆಗೆದಿದ್ದೀನಿ. ಸುಧಾರಣೆಗಳಾದಂಕಲ್ಲ ಮತ್ತೆ ಆಸಕ್ತಿಯಿಂದ ನೀವು ತೊಡಸ್ಕೊಂಡ್ರೆ ಎಷ್ಟೊಂದು ಅನುಕೂಲ ಆಗ್ತದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ವ? ಪ್ರತಿನಿತ್ಯ ಕೇಳ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ ರೇಡಿಯೋ ಕೇಳುವ ಆಸಕ್ತಿ ಇದೆ? ನಮ್ಮ ಅಪ್ಪ ಫಿಲಿಪ್ಸ್ ರೇಡಿಯೋ ತೆಗೆದಿದ್ರು 1968. ಆವಾಗಲೇ ನಮಗೆ ರೇಡಿಯೋದ ಮೇಲೆ ಆಸಕ್ತಿ. ನಾನು ಬೇರೆ ಆದ್ಮೇಲೆ ಟ್ರಾನ್ಸಿಸ್ಟರ್ ರೇಡಿಯೋ ಇದೆ, ನಮ್ಮ ಮೊಬೈಲ್ ರೇಡಿಯೋ ಇದೆ. ನಾನು ಯಾವಾಗಲೂ ಗದ್ದೆಗೆ ತೋಟಕ್ಕೆ ಹೋಗುವಾಗ ಮೊಬೈಲಲ್ಲಿ ರೇಡಿಯೋ ಹಾಕೊಂಡು ಹೋಗ್ತಾ ಇರ್ತೀನಿ. ಇನ್ನೂ ಹೇಳ್ತಾ ಇದ್ರಿ ನೀವೆಲ್ಲ, ಬಾತ್ರೂಮಿಗೂ ತೆಗೆದುಕೊಂಡು ಹೋಗ್ತೀನಿ, ಎಲ್ಲಿ ಹೋದರೂ ಹಿಡ್ಕೊಂಡು ಹೋಗ್ತೀನಿ, ಅಷ್ಟು ಆಸಕ್ತಿ ಅಂತ ಅಲ್ವಾ? ನಿಜವಾಗಿಯೂ. ಅಂದರೆ ರೇಡಿಯೋದಲ್ಲಿ ಏನೆಲ್ಲ ವಿಷಯಗಳು ಸಿಗ್ತವೆ, ಅದರಲ್ಲೂ ನಿಮಗೆ ಕೃಷಿಗೆ ಸಂಬಂಧಿಸಿದಂತೆ ಒಂಥರ ಉತ್ತೇಜನ ನೀಡುವ ಉಪಯುಕ್ತವಾದ ವಿಚಾರಗಳು ಪ್ರಸಾರ ಆಗ್ತಾ ಇರೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತದೆ ಅಲ್ವಾ? ನಿಜವಾಗಿ. ಈಗ ಹಾಲಿ ನಿಮ್ದು ತೋಟ ಎಷ್ಟಿದೆ? ನನಗೆ 5 ಎಕರೆ ಕಾಫಿ ತೋಟ ಇದೆ, 3.5 ಎಕರೆ ಗದ್ದೆ ಇದೆ. ಅಪ್ಪನಿಂದ ಬಂದಿದ್ದು ಎಷ್ಟು ತೋಟ? ನಾವೇನು ಕ್ರಾಯಕ್ಕೆ ಪರಿಚಯ ಮಾಡಿಲ್ಲ, ನನ್ನ ಪಾಲಿಗೆ ಬಂದ ಜಾಗದಲ್ಲಿ ನಾನು ಚೆನ್ನಾಗಿ ಕ್ರಮ ಬೆಳೀತಾ ಇದ್ದೀನಿ. 40 ವರ್ಷಗಳಿಂದ ನೀವು ಕಾಫಿಯನ್ನ ಬೆಳೀತಿದ್ರಿ, ರೋಬಸ್ಟವನ್ನ. ಮೊದಲು ರೋಬಸ್ಟ ಇತ್ತ ಅಥವಾ ಅರಬಿಕವನ್ನು ಹಾಕೊಂಡು ಬೆಳೀತಾ ಇದ್ರ? ಇಲ್ಲ, ಅಪ್ಪನ ಕಾಲದಲ್ಲಿ ಬರೀ ರೋಬಸ್ಟ ಇದ್ದದ್ದು. ಈ ಒಂದು 40 ವರ್ಷಗಳಲ್ಲಿ ಮೊದಲಿಗಿಂತ ಈಗ ಏನೆಲ್ಲ ಸುಧಾರಣೆಗಳಾಗಿದ್ದಾವೆ? ಆಗ ನೀವು ಪ್ರಾರಂಭ ಮಾಡುವಾಗ ಇಳುವರಿ ಹೇಗಿತ್ತು, ಈಗ ಹೇಗಿದೆ? ಅಪ್ಪನ ಕಾಲದಲ್ಲಿ ಎಕರೆಗೆ 5 ಚೀಲ ಸಿಗ್ತಾ ಇತ್ತು, ಈಗ ಎಕರೆಗೆ 30-35 ಚೀಲ ಸಿಗ್ತಾ ಇದೆ ನನ್ನ ಕೈಗೆ ಬಂದ ಮೇಲೆ. ನಾನೇ ಸ್ವಂತ ಮಾಡಿದ್ದರಿಂದ ಅವರಿಗೆ ಅದೇ ದೊಡ್ಡದಾಗಿತ್ತು. ಓಲ್ಡ್ ರೋಬಸ್ಟ, ಆಮೇಲೆ ಇನ್ನು C6 ಬೇರೆ ಬೇರೆದೆಲ್ಲ ತಳಿಗಳು ರೋಬಸ್ಟದಲ್ಲಿ ಇದಾವೆ. ಅರಬಿಕ ತಳಿಗಳನ್ನು ಹಾಕೊಂಡಿರೋರಿದ್ದಾರೆ. ನೀವು? ನಾನು ರೋಬಸ್ಟ ಮಾಮೂಲಿ ಹಳೆಯ ರೋಬಸ್ಟಾನೆ, ಮತ್ತೆ ಚಂದ್ರಗಿರಿ ಹಾಕಿದ್ದೀನಿ, ಡಾರ್ಫ್ ಹಾಕಿದ್ದೀನಿ, ಮತ್ತೆ ಮಾಮೂಲಿ ಹಳೆ ಅರಬಿಕ ಕೂಡ ಇದೆ, ಮತ್ತೆ ಈಗ ಒಂದು ವಿಯೆಟ್ನಾಂ ತಳಿ ಒಂದು ಬಂದಿದೆ, ಅದನ್ನು ಕೂಡ ಹಾಕಿದ್ದೀನಿ. 72ನೇ ವಯಸ್ಸಿನಲ್ಲಿ ಆರೋಗ್ಯ ಹೇಗಿದೆ, ನಿಮ್ಮ ಕೆಲಸಗಳು ಹೇಗೆ ನಡೆದಿದ್ದಾವೆ ಹೇಳಿ. ನನ್ನ ಆರೋಗ್ಯದ ಬಗ್ಗೆ ನಾನೇ ಮೆಚ್ಚಿಕೊಳ್ತಾ ಇದ್ದೀನಿ. ಈ ಪ್ರಾಯದಲ್ಲಿ ಊಹಿಸಿದ್ರೆ ನಾನು ನಾಟ್ ಬ್ಯಾಡ್. ಆಸಕ್ತಿ ಇದ್ರೆ ಕೆಟ್ಟದ್ದನ್ನೋದು ಬರೋದಿಲ್ಲ, ಮತ್ತೆ ಯಾವಾಗಲೂ ಸಂತೋಷಕರವಾಗಿ ಜೀವನ ನಡೀತಾ ಇರುತ್ತೆ. ಕೃಷಿಯಲ್ಲಿ ಬೆಳಗ್ಲಿಂದ ರಾತ್ರಿ ತನಕ ಮನಿಕೊಂಡ್ರು ಕೆಲವೊಂದ್ಸಾರಿ ಕನಸಿನಲ್ಲೂ ಕನ್ವರ್ಸ್ತಾ ಇರ್ತೀರಿ. ಕನಸಿನಲ್ಲೂ ಏನೆಲ್ಲ ಬರ್ತವೆ, ಕೆಲಸ ಮಾಡಿದ್ದು, ಕೆಲಸ ಮಾಡಬೇಕಾಗಿರೋದಲ್ವಾ? ಹೌದು, ನಿಜವಾಗಿ. 5 ಎಕರೆಯಲ್ಲಿ ಈಗ ಎಷ್ಟು ಕಾಫಿ ಸಿಗ್ತಾ ಇದೆ? 120 ಚೀಲದಿಂದ ಸಿಗ್ತಾ ಇದೆ. ಉಂಡೆ ಕಾಫಿನ ಬೆಳೆ ಮಾಡ್ತೀರಾ? ಬೆಳೆ ಮಾಡ್ಲಿಕ್ಕೆ ಆಗೋದಿಲ್ಲ, ಉಂಡೆ ಕಾಫಿನೇ ಕೊಡ್ತಾ ಇದ್ದೀನಿ. 4-6 ವರ್ಷಗಳ ಇಳುವರಿಯನ್ನ ನೋಡ್ಕೊಂಡ್ರೆ ವರ್ಷವು 170 180 200 ಚೀಲ ಸಿಗುತ್ತಾ ಅಥವಾ ಹೇಗೆ? ಅದಕ್ಕಿಂತ ಕಡಿಮೆ ಆಗುತ್ತೆ, 150 140 155 ಈ ತರ. ಪರವಾಗಿಲ್ಲ, ತೀರಾ ಕಡಿಮೆ ಆಗಿರೋದೇನು ಇಲ್ಲ ಅಲ್ವಾ? ಇಲ್ಲ, ಆಗಿಲ್ಲ. ಏನೇನು ಕೆಲಸ ಮಾಡ್ತೀರಿ ಹೇಳಿ? ಈಗ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ ಕೊಡೋದ್ರಿಂದ ಹಿಡಿದು ರಾಸಾಯನಿಕ ಗೊಬ್ಬರ, ಸುಣ್ಣ, ಮತ್ತೊಂದು ಮಗದೊಂದನ್ನು ವಿವರವಾಗಿ ತಿಳಿಸಿ. ಮೊದಲು ಮೇ ಜೂನ್ ಅಲ್ಲಿ ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಏಕರೆಗೆ 4 ಚೀಲ ಪ್ರಕಾರ. ಆ ನಂತರ ಎರಡನೇ ಸಲ ಹಾಗೆ ಏಕರೆಗೆ 2 ಚೀಲ 3 ಚೀಲ ಈ ತರ ಕೊಡ್ತೀನಿ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ. ಅದರ ಮಧ್ಯದಲ್ಲಿ ಮೇ ಅಲ್ಲಿ ನಾನು ಸಗಣಿ ಗೊಬ್ಬರ ಒಂದೊಂದು ಪೀಸಿಗೆ ಹಾಕ್ತಾ ಇದ್ದೀನಿ, ಒಂದೇ ಸಲ ಎಲ್ಲದಕ್ಕೂ ಸಾಕಾಗೋದಿಲ್ಲ. ಮತ್ತೆ ಎರೆಹುಳ ಗೊಬ್ಬರವನ್ನು ಒಳ್ಳೆ ಮೆಣಸಿಗೆ ಹಾಕ್ತಾ ಇದ್ದೀನಿ ಈ ವರ್ಷದಿಂದ, ಹಾಗೆ ಮಾಮೂಲಿ ನಡೀತಾ ಇದೆ ಅಷ್ಟೇ. ಎರೆಹುಳು ಗೊಬ್ಬರ ಮೆಣಸಿಗಲ್ದನ್ನು ಕಾಫಿಗೆ ಕೊಡ್ತೀರಾ? ಕಾಫಿ ಕೊಡುಗೆ ಸಾಕಾಗೋದಿಲ್ಲ, ಸಣ್ಣ ಗಿಡಗಳಿಗೆ ಮಾತ್ರ ಅಂದಾಜು 1/4 ಕೆಜಿ 1 ಕೆಜಿ ಎಷ್ಟು ಹಾಕ್ತಾ ಇದ್ದೀನಿ. ರೋಬಸ್ಟ ಕಾಫಿಗೆ ವರ್ಷದಲ್ಲಿ 2 ಸಾರಿ ರಾಸಾಯನಿಕ ಗೊಬ್ಬರ ಕೊಡ್ತೀರಲ್ವಾ? ಹೌದು, 2 ಸಲ. ಕೆಲವೊಬ್ರು 4-5 ಸಾರಿ ಕೊಡೋದಿದೆ, ಕೊಡೋದನ್ನೇ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀಡಿದ್ರೆ ಒಳ್ಳೇದಂತ ಹೇಳೋದಿದೆ, ನೀವು ಹೇಗೆ ಇದನ್ನ ಸ್ವೀಕರಿಸಿಕೊಂಡಿದ್ರಿ? ಅದು ನಿಜ, ಆದ್ರೆ ನಮ್ಮಲ್ಲಿ ಬಂಡವಾಳ ಅಷ್ಟು ಇಲ್ಲ, ಆದ ಕಾರಣ ಒಂದು 2 ಸಲ ಮಾತ್ರ ಕೊಡಕಾಗುವುದು. ಗಿಡಗಳನ್ನ ನೋಡ್ತಾ ಇದ್ವಿ, ತೋಟದಲ್ಲಿ ಸುತ್ತಾಡಿದ್ವಿ, ಕಾಫಿ ಗಿಡಗಳು ಚೆನ್ನಾಗಿದ್ದಾವೆ. ನೀವು ಗೊಬ್ಬರ ಕೊಡೋದನ್ನ ಹೇಗೆ, ಹಂಗೆ ಎರಚ್ಕೊಂಡು ಬರ್ತೀರಾ ಅಥವಾ ಕೊಟ್ಟು ಮೇಲೆ ತರಗ ಹಾಕೊಂಡು ಬರ್ತೀರಾ ಹೇಗೆ? ಮೊದಲು ನಾವು ರೌಂಡಿಂಗ್ ಮಾಡ್ತೀವಿ, ರೌಂಡಿಂಗ್ ಮಾಡಿ ಆದ್ಮೇಲೆ ಅಂದಾಜು 1 ಗಿಡಕ್ಕೆ 1/4 ಕೆಜಿ ಅಷ್ಟು ದೊಡ್ಡ ಗಿಡಕ್ಕೆ ಹಾಕ್ತೀವಿ. ಇಂಥದೇ ಗೊಬ್ಬರ ಕೊಟ್ಟರೆ ಒಳ್ಳೇದು ಅಂತ ಅನ್ಕೊಂಡು ಹೇಳ್ಬೋದಾ ನೀವು? ಈಗ 4-6 ವರ್ಷಗಳ ಕಾಲದ ಅನುಭವದ ಪ್ರಕಾರ ಹೇಳ್ದಾದ್ರೆ, ಈಗ DAP ಎಲ್ಲ ಭಾಳ ರೇಟ್ ಜಾಸ್ತಿ, ಪೊಟ್ಯಾಷಿ ರೇಟ್ ಜಾಸ್ತಿ, ಅದಕ್ಕಾಗಿ ನಾವು ಬರೀ ಒಂದೇ ಕಾಂಪ್ಲೆಕ್ಸ್ ಅನ್ನು 64 ಕೊಟ್ಟಿದ್ದೀವಿ ಈ ಸಲ. ಅದರಲ್ಲಿ ಒಳ್ಳೆ ಚೆನ್ನಾಗಿದೆ ತೋಟ. 16 ಇದನ್ನ ಒಂದು ಸಾರಿಗೆ 5 ಎಕರೆಗೆ ಎಷ್ಟು ಕೊಡ್ತೀರಿ? 20 ಚೀಲ 20 ಚೀಲ ಕೊಡ್ತಾ ಇದ್ದೀವಿ. ಇನ್ನೊಂದು ಸಾರಿ ಯಾವ ಕೊಡ್ತೀರಿ? ಸೆಪ್ಟೆಂಬರಲ್ಲಿ. ಆಗಲೂ ಇಷ್ಟೇ ಪ್ರಮಾಣ ಕೊಡ್ತೀರ? ಆಗಲೂ ಇಷ್ಟೇ ಪ್ರಮಾಣ ಕೊಡ್ತೀವಿ. ಸೆಪ್ಟೆಂಬರ್ಲಿ ಹಾಕುವಾಗ ಮಳೆಯನ್ನು ನೋಡ್ಕೊಂಡು ಹಾಕ್ತೀವಿ. ಸುಣ್ಣವನ್ನು ಪೂರೈಕೆ ಮಾಡ್ತೀರಾ ವರ್ಷನೂ ಅಥವಾ ಹೇಗೆ? 2 ವರ್ಷಕ್ಕೊಂದ್ಸಲ 1/4 ತೋಟಕ್ಕೆ 1/4 ತೋಟಕ್ಕೆ ಹಾಕ್ತೀವಿ. ಇನ್ನು ಸಗಣಿ ಗೊಬ್ಬರನು ಕಾಫಿಗೂ ಕಾಳುಮೆಣಸಿಗೂ ಕೊಡ್ತೀರಾ? ಬರೀ ಕಾಳುಮೆಣಸಿ ಮಾತ್ರ ಎರೆಹುಳು ಗೊಬ್ಬರವನ್ನು ಕೊಟ್ಕೊಂತ ಬಂದಿದ್ರೆ ಹೇಗೆ? ಈ ವರ್ಷದಿಂದ ಕರಿ ಕಾಫಿಗೆ ಎರೆಹುಳು ಗೊಬ್ಬರ ಮಾತ್ರ, ಇಲ್ಲಾಂದ್ರೆ ಬರೀ ಹಾಗೇನೆ ಸಗಣಿಯನ್ನು ನನ್ನ ಕಾಫಿ ಗಿಡದ ಬುಡಕ್ಕೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಕೊಟ್ಟಿಗೆನ ಕ್ಲೀನ್ ಮಾಡುವಾಗ ಎತ್ತಿ ಎತ್ತಿ ಒಂದೊಂದು ಕುಕ್ಕೆ ತರ ಹಾಕ್ತಾ ಇದೆ. ಕಾಫಿಗೆ ಮತ್ತು ಕಾಳುಮೆಣಸಕ್ಕೂ? ಕಾಳುಮೆಣಸಿಗೆ ಹಾಕೋದಿಲ್ಲ, ಹಸಿ ಗೊಬ್ಬರ ಹಾಕಬಾರ್ದು. ಅಂದ್ರೆ ಕಾಫಿಗೆ ಹಸಿ ಸಗಣಿ ಗೊಬ್ಬರನ ಕೊಡ್ತಿದ್ರೆ ಅಥವಾ ಸ್ವಲ್ಪ ಹದಕ್ಕೆ ಬಂದ್ಮೇಲೆ ಕೊಟ್ಟಿಗೆಯಿಂದ ಎತ್ತಿ ಹಾಕೋದೇ ಅಲ್ಲಿ? ಆತರ ಎಷ್ಟು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀರಿ? ಸುಮಾರು ವರ್ಷದಿಂದ. ಈಗಲೂ ಹಾಗೆ ಮಾಡ್ತೀರಾ? ಈಗ ಇಲ್ಲ, ಈ ಎರೆಹುಳು ಗೊಬ್ಬರ ಬಂದ್ಮೇಲೆ ಅದಕ್ಕೆ ಬೇಕಲ್ಲ ಸಗಣಿ, ಅದಕ್ಕಾಗಿ ಅದನ್ನು ಸ್ಟಾಕ್ ಮಾಡ್ಕೊಳ್ತೀವಿ. ಅಂದ್ರೆ 4 ಗಿಡಗಳ ಮಧ್ಯದಲ್ಲಿ ಅವತ್ತಿಂದ ಅವತ್ತೇ ಸಗಣಿ ಗೊಬ್ಬರನ ಎತ್ಕೊಂಡು ಹೋಗಿ ಹಾಕಿ ಬರ್ತಾ ಇದ್ರ? ಒಂದೊಂದು ಗಿಡದ ಬುಡಕ್ಕೆ ಒಂದೊಂದು ಕುಕ್ಕೆ ಹಾಕೊಡೋದು, ಅದು ಒಣಗುತ್ತಾ ಇದೆ, ನೀರಾಗುತ್ತದೆ, ಗೊಬ್ಬರಕ್ಕೆ ತಗೊಳ್ತದೆ ಗಿಡಕ್ಕೆ, ಒಂದೊಂದು ಗಿಡಕ್ಕೆ ಹಾಕ್ಯಂತ ಹೋಗ್ತಾ ಇರೋದು. ಈಗ ಕೆಲವೊಬ್ರು ಹೇಳ್ತಾರೆ ಅನಾನುಕೂಲನು ಆಗ್ಬೋದೇನೋ ಅನ್ನೋ ತರ ಅನುಮಾನ ವ್ಯಕ್ತಪಡಿಸ್ಬೋದು, ಏನಂತೀರಿ? ಈಗ 16 ವರ್ಷಗಳಿಂದ ಹೀಗೆ ಕೊಟ್ಕೊಂತ ಬಂದಿದ್ದೀರಿ, ಅಂದ್ರೆ ಸಗಣಿ ಗೊಬ್ಬರವಾಗಿ ಮಾಡೋದಿಲ್ಲ, ಅವತ್ತಿಂದ ಅವತ್ತೇ ಸಗಣಿಯನ್ನು ನೀವು ಕೊಟ್ಟಂತ ಬಂದಿದ್ದೀರಲ್ಲ, ಏನು ನೀವು ಕಂಡಿದ್ದು ಅನುಕೂಲ ಅನಾನುಕೂಲ? ಅನಾನುಕೂಲ ಆಗಿಲ್ಲ, ಅನುಕೂಲನೇ ಆಗಿದೆ. ಆದ್ರೆ ಅದನ್ನು ಶೇಖರಣೆ ಮಾಡಿ 2 ಸಲ ಹಾಕ್ಬೇಕಾದ್ರೆ ಕೆಲಸದವ್ರದ್ದು ತೊಂದರೆ ಜಾಸ್ತಿ, ಸಿಕ್ಕೋದಿಲ್ಲ ಜನ. ಅದಕ್ಕಾಗಿ ಅವತ್ತಿನ ಗೊಬ್ಬರ ಅವತ್ತೇ ಹಾಕ್ಬಿಟ್ರೆ ಅದು ದೊಡ್ಡ ಕೆಲಸ, ನನಗೆ ಆಗುದಿಲ್ಲ, ನಾನೇ ಮಾಡೋದು. ಕೆಲವೊಬ್ರು ಹೇಳ್ತಾರೆ ಬೇರೆ ತಿನ್ನ ಹುಳ ಉಟ್ಕೊಳ್ತವೆ ಹಾಗೆ ಹೀಗೆ ಅಂತ ಅನ್ಕೊಂಡು, ನೀವೇನು ಅದನ್ನ ಕಂಡಿಲ್ವಾ? ಅದೇನು ರೋಬಸ್ಟ್ಗೆ ಬಂದಿಲ್ಲ. ಅಲ್ಪಾವಧಿ ಬೆಳೆಗಳನ್ನ ಮಾಡೋರು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತೀವಲ್ಲ, ಹೀಗೆ ಮಾಡ್ತಾರೆ. ಅವತ್ತಿಂದ ಅವತ್ತೇ ಕೊಟ್ಟಿಗೆ ಗೊಬ್ಬರವನ್ನು ಅಲ್ಲೆಲ್ಲೆಲ್ಲ ಹಾಕ್ಯಂತ ಹೋಗೋದು, ಮಣ್ಣಿಗೆ ಬೇರೆ ಬೇರೆ ಜೀವಿಗಳು ಅದನ್ನ ಕರಗಿಸಿ ಸೇರಿಸ್ಬಿಡ್ತವೆ, ಅನುಕೂಲ ಆಗ್ತದೆ. ಅವೇ ಒಂದು ರೀತಿಯಲ್ಲಿ ಮಣ್ಣನ್ನ ಒಂಥರ ಮೃದು ಮಾಡ್ತವೆ, ಗಿಡಗಳಿಗೂ ಬೆಳೆಗಳಿಗೂ ಅನುಕೂಲ ಅನ್ಕೊಂಡು ಹೇಳೋದಿದೆ. ನೀವು ಕಂಡಿದ್ದು ಏನು? ಇದೇ ನಿಜ ನೋಡಿ, ಬಹಳ ಸ್ವಾಭಾವಿಕವಾಗಿ ಎಷ್ಟು ಕ್ರಿಯೆಗಳು ನಡೀತಿರ್ತವೆ ಅದನ್ನ ನಾವು ಗಮನಿಸ್ತಾ ಇರಬೇಕು. ಎರೆಹುಳು ಗೊಬ್ಬರವನ್ನ ಈ ವರ್ಷದಿಂದ ಹಾಕ್ತಿದ್ದೀರಾ ಕಾಳುಮೆಣಸಿಗೆ ಹೇಗೆ? ಈ ವರ್ಷದಿಂದ ಹಾಕ್ತಾ ಇದ್ದೀನಿ. ಈ ವರ್ಷ ನನಗೆ ಅದೇನೋ ಸರ್ಕಾರದಿಂದ ಸಬ್ಸಿಡಿ ಅಂತೇಳಿ ಬಂತು, ಅದಕ್ಕಾಗಿ ನಾನು ಈ ಎರೆಹುಳು ಗೊಬ್ಬರಕ್ಕೆ ಮುಂದಾದೆ. ಹಿಂದೆಲ್ಲ ಕಾಳುಮೆಣಸಿಗೆ ಏನು ಕೊಡ್ತಾ ಇದ್ರಿ, ಸಗಣಿ ಗೊಬ್ಬರ ಆಗಲಿ ಅಥವಾ ಬೇರೆ ಗೊಬ್ಬರ? ಮಾಮೂಲು ಮನೆ ಬೂದಿ, ಮತ್ತೆ ಮಾಮೂಲಿ ಕಾಫಿ ತೋಟಕ್ಕಾಗುವಾಗ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಇದ್ದೆ, ಈಗಲೂ ಕೊಡ್ತಾ ಇದ್ದೀನಿ ರಾಸಾಯನಿಕ ಗೊಬ್ಬರ. ಕಾಳುಮೆಣಸಿಗೆ ಕೆಲವೊಬ್ರು ಸಿಂಪರಣೆ ಮಾಡೋದಿಲ್ಲ, ಬೋರ್ಡು ಏನು ಬೇಕಾಗಿಲ್ಲ, ಅದು ಸ್ವಾಭಾವಿಕವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಮಾತಾಡ್ತಿದ್ದೆ. ನೀವು? ಅದು ಅನುಭವ ಪಟ್ಟಿದ್ದೀನಿ. ಈಗ ಒಂದು 3 ವರ್ಷದ ಮುಂದೆ ಬೇಕಷ್ಟು ಸ್ಪ್ರೇ ಅದು ಇದು ಮಾಡ್ತಾ ಇದೆ, ಅದು ತುಂಬಾ ಖರ್ಚು ಜಾಸ್ತಿ ಆಗುತ್ತೆ, ಮತ್ತೆ ಜನರದ್ದು ತೊಂದರೆ ಆಗುತ್ತೆ, ಸಿಗುವುದಿಲ್ಲ ಸರಿಯಾಗಿ. ಅದಕ್ಕಾಗಿ ಈಗ 3 ವರ್ಷದಿಂದ ಬಿಟ್ಟಿದ್ದೀನಿ. ಖರ್ಚು ಇಲ್ಲದೆ ಸಿಕ್ಕುವಂತ ಒಂದು ವಸ್ತು ಅದು, ನಮಗೆ ಅದೇ ಲಾಭ. ಬೋಡೋ ದ್ರಾವಣವನ್ನ ಕಾಳುಮೆಣಸಿಗೆ ನೀವು ಒಂದ್ ಸಾರಿ ಎರಡ್ ಸಾರಿನೂ ಸಿಂಪರಣೆ ಮಾಡೋದಿಲ್ಲ, ಹಾಗೆ ಬಿಟ್ಟಿದ್ದೀರಿ ಅಲ್ವಾ? ಹೌದು, ಈ ಸಲ ಒಳ್ಳೆ ಫಸಲು ಇದೆ. ನಿಸರ್ಗದಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ಬೆಳೆಗಳು ಸುಮ್ ಸುಮ್ನೆ ಹೋಗುದಿಲ್ಲ, ಅವು ಸಹ ಬದುಕ್ಬೇಕು, ಉಳಿಬೇಕು. ನಮ್ಮ ರೈತನಿಗೆ ನಾವು ಸಹ ಕೈ ಜೋಡಿಸ್ಬೇಕನ್ಕೊಂಡು ಅವು ಯೋಚನೆ ಮಾಡ್ತಿರ್ತವೆ. ಹಾಗಾಗಿ ನಾವು ಸುಮ್ ಸುಮ್ನೆ ತೊಂದರೆ ಮಾಡ್ಕೊಳ್ಳೋದ್ಕಿಂತ, ಖರ್ಚು ಮಾಡ್ಕೊಳ್ಳೋದ್ಕಿಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಒಳ್ಳೇದೇ. ಬರೀ ಕಾಳುಮೆಣಸು ಅಂತಲ್ಲ, ಇತರೆ ಬೆಳೆಗಳ ಒಂದು ವಿಚಾರದಲ್ಲಿನೂ ನಾವು ಗಮನ ಹರಿಸ್ಬೇಕು. ಎಷ್ಟು ಸರಾಸರಿ ಸಿಗ್ತಾ ಇದೆ ಕಾಳುಮೆಣಸು ನಿಮಗೆ? ನನಗೆ ಮೊದಲು ಬಳ್ಳಿ ಚೆನ್ನಾಗಿತ್ತು, ಹಾಳಾಗಿರ್ಲಿಲ್ಲ. ಆಗ 12 ಕ್ವಿಂಟಾಲ್ ವರೆಗೆ ಸಿಕ್ಕಿದೆ ನನಗೆ. ಈಗ 3-4 ಕ್ವಿಂಟಾಲು, 4.5 ಕ್ವಿಂಟಾಲ್ ಈ ತರ ಸಿಗ್ತಾ ಇದೆ. 12 ಕ್ವಿಂಟಾಲ್ ವರೆಗೂ ಇಳುವರಿಯನ್ನು ತೆಗೆದುಕೊಂಡಿದ್ರಿ. ಮಾರಾಟ ಮಾಡೋದೆಲ್ಲ ಹೇಗೆ, ಒಣಗಿಸ್ಬಿಟ್ಟು ಆ ವರ್ಷನ ಕೊಡ್ತೀರಾ ಅಥವಾ ಬೆಲೆ ನೋಡ್ಕೊಂಡು ಅಥವಾ ದುಡ್ಡು ಗಮನಿಸ್ಕೊಂಡು ನಿಮಗೆ ಯಾವ ಬೇಕಾಗಿ ಕೊಡ್ತೀರಾ, ಹೇಗೆ? ಬೆಲೆ ನೋಡಿಕೊಂಡು ಮಾರಾಟ ಮಾಡಬೇಕು ಅಂತ ಇದ್ದಿದ್ದು. ಮೊದಲು 550, 590 ವರೆಗೆ ಇತ್ತು, ಇಲ್ಲ ಇನ್ನೂ ಬರ್ಬೋದು ಅಂತೇಳಿ ಇಟ್ಟು ಈಗ 525 ಇದೆ. 500, 525, 525ರಲ್ಲಿ ಸ್ವಲ್ಪ ಕೊಟ್ಟೆ, ಇನ್ನು ಸ್ವಲ್ಪ ಇದೆ ಕೊಡಲಿಕ್ಕೆ. ಇನ್ನು ಮೊನ್ನೆ ಹೋಗಿ ರೇಟ್ ಜಾಸ್ತಿ ಬರುವಾಗ 490 ಅಂತ ಹೇಳಿದರು, ಅಂತೂ ಕೊಟ್ಟಿಲ್ಲ ನೋಡುವ ಅಂತೇಳಿ. ದುಡ್ಡಿನ ಅಗತ್ಯತೆ ಬಂತಂದ್ರೆ ಅದು ಬೆಲೆ ಅದಿದು ಎಷ್ಟೋ ಜನ ನೋಡೋದಿಲ್ಲ ಅಲ್ವಾ? ನೋಡೋದಿಲ್ಲ. ಎಂತೆಂಥ ಮರಗಳಿಗೆ ಕಾಳುಮೆಣಸು ಹಬ್ಸಿದ್ರಿ? ನಾವು ತೋಟ ನೋಡುವಾಗ ಸಿಲ್ವರ್ ಮರಗಳೇ ಅಪರೂಪ, ನಿಮ್ಮಲ್ಲಿ ಕಾಣಲಿಲ್ಲ. ಬೇರೆ ಬೇರೆ ಮರಗಳಿದ್ದಾವೆ, ಯಾವ್ಯಾವ ಮರಗಳಿದ್ದಾವೆ, ಎಂತೆಂಥ ಮರಗಳಿಗೆ ಚೆನ್ನಾಗಿ ಕಾಳುಮೆಣಸು ಹಬ್ಬಿಕೊಂಡಿದೆ, ಹರಡಿಕೊಂಡಿದೆ ಅನ್ನೋದನ್ನು ಹೇಳಿ. ಹಲಸಿನ ಮರಕ್ಕೆ ಚೆನ್ನಾಗಿ ಹಬ್ಬಿದ್ದೆ, ಮತ್ತೆ ನೇರಳೆ ಮರಕ್ಕೆ ಚೆನ್ನಾಗಿ ಹಬ್ಬುತ್ತೆ, ಮತ್ತೆ ಬಂಗಿ ಮರ ಅಂತ ಹೇಳಿ ಒಂದಿದೆ, ಅದಕ್ಕೆ ಚೆನ್ನಾಗಿ, ಅದರಲ್ಲಿ ಮರದಲ್ಲಿ ತುಂಬಾ ಕಜ್ಜಿ ಇರುತ್ತೆ, ಚೆನ್ನಾಗಿ ಬೆಳೀತದೆ. ಪೊಂಗರೆ ಇದೆ, ಮತ್ತೆ ಈ ನಂದಿ ಮರಕ್ಕೆಲ್ಲ ಹತ್ತಿದ್ರೆ ಅದು ಸಿಪ್ಪೆ ತೆಗಿತದೆ, ಆಗ ಹತ್ತುವುದಿಲ್ಲ ಅದು, ಅದಕ್ಕಾಗಿ ನಂದಿ ಮರಕ್ಕೆಲ್ಲ ಹಾಕಿಲ್ಲ. ಸರಳಿ ಮರಕ್ಕೆ ಬಹಳ ಚೆನ್ನಾಗಿ ಹತ್ತುತ್ತದೆ, ಅದು ಸ್ವಲ್ಪ ಮೆದು ಮರ, ಇದ್ದ ಕಾಡು ಮರಕ್ಕೆಲ್ಲ ಬಿಟ್ಟಿದ್ದೀನಿ. ಸಿಲ್ವರ್ ಮರಗಳನ್ನ ಬಹಳ ಜನ ಹಾಕಿದ್ರು, ಈಗ ಅನೇಕ ಜನ ಹೇಳ್ತಾರೆ ಕಾಫಿ ತೋಟಕ್ಕೆ ಒಳ್ಳೇದಲ್ಲ ಅಂತ ಅನ್ಕೊಂಡು. ನೀವು ಹಾಕಿದ್ರೆ ಹೇಗೆ? ನಾನು ಮೊದಲು ಮಕ್ಕಳೆಲ್ಲ ಸಣ್ಣದಿರುವಾಗ ನಾನು ಮಕ್ಕಳು ಸೇರಿ ಸುಮಾರು ಹಾಕಿದ್ದು. ನನಗೆ ಸಿಲ್ವರ್ ಮರದಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಮಾರಿದ್ದಲ್ಲಿ ಒಂದು 3 ಲಕ್ಷ ರೂಪಾಯಿವರೆಗೆ ಸಿಕ್ಕಿದೆ. ಎಲ್ಲ ತೆಗೆದು ಬಿಟ್ಟಿದ್ದೀನಿ, ಒಂದು 2-3 ಇದೆ ಅಲ್ಲಿ. ಅದಕ್ಕೂ ಕಾಳುಮೆಣಸು ಹಬ್ಸಿದ್ರೆ? ಹಬ್ಸಿದೆ, ಆ ಕಾಳುಮೆಣಸು ಸತ್ತ ಮೇಲೆ ಎಲ್ಲ ಮರ ಕೊಟ್ಬಿಟ್ಟಿದೆ. ಕಾಯ್ತಾ ಇದ್ರಿ ಅದನ್ನ ತೆಗಿಬೇಕಂತ, ನಿಸರ್ಗನೇ ನಿಮಗೆ ಸಹಕರಿಸ್ಬಿಡ್ತು. ಕಾಳುಮೆಣಸನ್ನ ತೆಗಿತು, ನೀವು ಈ ಕಡೆ ಸಿಲ್ವರ್ ಮರಗಳನ್ನ ತೆಗೆದ್ರಿ ಅಲ್ವಾ? ಹೌದು ಹೌದು. ಕೆಲವೊಂದ್ಸರಿ ನಾವು ಏನ್ ಅನ್ಕೊಳ್ತೀವೋ ಅದೇ ತರ ಆಗ್ತಾ ಇರುತ್ತೆ. ನಿಸರ್ಗನು ಕೈ ಜೋಡಿಸುತ್ತೆ, ಭಾವನೆ ಮನಸ್ಸು ಏನಿದೆ ಅಂತ ಈ ಭೂಮಿ ಈ ನಿಸರ್ಗ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಸಹಕಾರ ನೀಡೋದಿದೆ. ನೀವು ಓದಿದ್ದೇನು? ನಾನು PUC ಓದಿದೆ. ಕೃಷಿಗೆ ನೇರವಾಗಿ ಬಂದ್ರೆ ಅಥವಾ ಏನಾದ್ರೂ ಉದ್ಯೋಗ ಮಾಡಿ ಹೊರಗಡೆ ಅಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದ್ರೆ ಹೇಗೆ? PUC ಮುಗಿಸ್ಕೊಂಡು ಅದೇನೋ ಮುನ್ಸ್ಕೊಂಡು ಹೋಗಿ ಮೆಟ್ರಿಕ್ ಸೇರಿದ್ದೆ BSF ಗೆ. ಒಂದ್ 2 ವರ್ಷ 3 ವರ್ಷ ಇದ್ದೆ. 72ನೇ ಪಾಕಿಸ್ತಾನ ವಾರಲ್ಲಿ ನಮಗೂ ಸ್ವಲ್ಪ ಕೆಲಸ ಸಿಕ್ತು ನೋಡಕ್ಕೆ. ಆದ್ರೂ ನನ್ನ ಅನುಭವ ಏನಂದ್ರೆ, 1 ರೂಪಾಯಿ ಖರ್ಚು ಇಲ್ಲದೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಫ್ರೀಯಾಗಿ ಹೋಗಿ ಬಂದೀನಿ, ಬಯಾರಲ್ಲಿ ಕೂಡ ಹೋಗಿ ಬಂದಿದ್ದೀನಿ ನನ್ನ ಸರ್ವಿಸ್ ಅಲ್ಲಿ. ಅದೊಂದು ಖುಷಿ. ಯಾಕೆ ಬಿಟ್ಟು ಬಂದ್ರಿ? ಮನೆಯಲ್ಲಿ ತೊಂದರೆ ಆಯ್ತು, ತಂದೆಯವರು 72ನೇ ತೀರ್ಕೊಂಡ್ರು, ಹಾಗಾಗಿ ಮನೆಯಲ್ಲಿ ನೋಡಕ್ಕೆ ಜನ ಇಲ್ಲ ಅಂತೇಳಿ ಬಂದ. ಅಪ್ಪ ತೀರ್ಕೊಳ್ದ ಹೋಗಿದ್ರೆ, ಆಮೇಲೆ ಅಷ್ಟೊಂದು ಸಮಸ್ಯೆ ಇಲ್ದ ಹೋಗಿದ್ರೆ ಸೇನೆಯಲ್ಲಿ ಅಥವಾ BSF ನಲ್ಲಿ ಇರ್ತಿದ್ರೆ? ನಿಜವಾಗಿ ಇರ್ತಾ ಇದ್ದೆ. ಆಸಕ್ತಿನೂ ಇತ್ತು, ಆದ್ರೆ ಇಲ್ಲಿ ಅನಿವಾರ್ಯತೆಯಿಂದ ನೀವು ಬಂದ್ಬಿಟ್ರಿ ಅಲ್ವಾ? ಹೌದು. ಬಂದಾಗ್ಲಿಂದ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ. ನೀವು ನಮ್ಮ ಆಕಾಶವಾಣಿಗೆ ಆಗಿಂದಾಗ ಸಂಪರ್ಕ ಮಾಡುವಾಗ ನಿಮ್ಮ ಮಾತಿನಿಂದ ವ್ಯಕ್ತವಾಗ್ತಾ ಇತ್ತು. ಕಾಫಿ ತೋಟ ಮಾಡುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶಗಳ ಬಗ್ಗೆ ಹೇಳ್ಬೋದಾ? ಕೆಲವರು ಕಾಫಿ ತೋಟ ಲಾಭದಾಯಕ ಅಲ್ಲ, ಕಾಫಿಯಲ್ಲಿ ಸರಿ ಇಳುವರಿ ಬರ್ತಾ ಇಲ್ಲ, ಆಮೇಲೆ ಕಾಳುಮೆಣಸು ಹೋಗ್ಬಿಡ್ತು ಹಾಗೀಗ ಅಂತ ಹೇಳ್ತಾರೆ. ಇನ್ನು ಕಾರ್ಮಿಕರ ಸಮಸ್ಯೆ, ಬೆಲೆ ಏರಿಳಿತ ಹೀಗೆ ಇದ್ದದ್ದೆ. ನಿಮ್ಮ ಅಭಿಪ್ರಾಯ ಏನು? ರೈತನಾದವನಿಗೆ ಯಾವಾಗಲೂ ಸಮಸ್ಯೆ ಬರುವುದಿಲ್ಲ, ಬರುತ್ತೆ. ಅದಕ್ಕೆ ಬೇಕಾದಷ್ಟು ಸೌಕರ್ಯ ಸರ್ಕಾರ ಕೊಡ್ತಾ ಇದೆ, ಈಗಲೂ ಕೂಡ ಪರಿಹಾರ ಬರ್ತಾ ಇದೆ. ಆದರೆ ಇದಕ್ಕೆ ಅದು ಸಮ ಹೊಂದಿಕೊಳ್ತದೆ. ಹಾಗಾಗಿ ರೈತಾಪಿ ಜೀವನದಷ್ಟು ಒಳ್ಳೆ ಜೀವನ ಯಾವುದೂ ಇಲ್ಲ. ನಮಗೆ ಯಾವಾಗ ಬೇಕು ರಜಾ ಅಂತ ನಾವು ಯಾರನ್ನು ಕೇಳಬೇಕಾಗಿಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆರಾಮಾಗಿ ಇರುವ ಜನ ನಾವು. ಇವತ್ತಿನ ಕೆಲಸ ನಾಳೆ ಮಾಡೋದು ಹಾಗೆ ಇಲ್ಲ, ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ಅವನೊಬ್ಬ ರೈತ, ನಾಳೆಗೆ ಇಟ್ಕೊಂಡ್ರೆ ಅದು ಕೆಟ್ಟದು. ಮತ್ತೆ ಮನೆಯವರು ಚೆನ್ನಾಗಿ ತೊಡಸ್ಕೊಂಡ್ರೆ ಆಳು ಕಾಳುಗಳ ಮೇಲಿನ ಅವಲಂಬನೆ ಮತ್ತೆ ಇತರೆ ಖರ್ಚುಗಳು ಕಮ್ಮಿ ಆಗ್ತಾವಲ್ವಾ? ನಿಜವಾಗಿ ಆಳುಗಳನ್ನು ನಾವು ನೋಡುವುದು ಬಹಳ ಮುಖ್ಯ. ಅವರಿಲ್ದೋದ್ರೆ ನಮ್ಮ ಕೈ ಇಲ್ಲ, ನಮ್ಮ ಕೈಯೇ ಅವರು. ಅತಿಯಾಗಿ ಅವಲಂಬನೆನೂ ಅಲ್ಲ, ಅತಿಯಾಗಿ ಮಾಡಬಾರ್ದು, ಎಷ್ಟು ಬೇಕಷ್ಟೇ. ನೋಡಿ ಎಷ್ಟೋ ಜನ ಆಳುಗಳ ಮೇಲೇನೆ ಅವಲಂಬನೆ ಆಗಿ ಇವರು ಎಲ್ಲೆಲ್ಲೋ ತಿರುಗಾಡ್ತಿರ್ತಾರೆ, ಏನೋ ಕೆಲಸಗಳು ಉದ್ಯೋಗಗಳು ಅಂತ ಅನ್ಕೊಂಡು ಮಾಡ್ಕೊಂಡು ಅಲ್ಲಿ ಗಳಿಸಿದ್ರೆ ಇಲ್ಲಿ ಕಳ್ಕೊಳ್ತಾರೆ ಆ ಥರ. ಈಗ ನಿಮಗೆ ತೋಟ ಬಿಟ್ಟರೆ ಗದ್ದೆ ಬಿಟ್ಟರೆ ಇನ್ನೇನು ಬೇರೆ ಹೊರಗಡೆ ಕೆಲಸಗಳಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾವುದಿಲ್ಲ. ಒಂದು ಕಡೆಗೆ ಗಳಿಸಿದ್ರೆ ಇನ್ನೊಂದು ಕಡೆಗೆ ಕಳ್ಕೊಂಡ್ಬಿಡ್ತೀವಿ, ಆ ಥರ ಆಗ್ತದೆ ಸಹಜವಾಗಿ. ಇಲ್ಲೇ ಸಾಕಷ್ಟು ಕೆಲಸಗಳಿರುವಾಗ, ಇಲ್ಲೇ ಗಳಿಕೆಗೆ ಸಂದರ್ಭಗಳಿರುವಾಗ ಯಾಕೆ ಅನವಶ್ಯಕವಾಗಿ ಎಲ್ಲೆಲ್ಲ ಹುಡುಕೋದಲ್ವಾ? ನಿಜ. ಕಾಫಿ ತೋಟದಲ್ಲಿ ಬಾಳೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರೆ ಎಂತೆಂತ ಬಾಳೆ, ಮತ್ತೆ ಅದರಂದು ಸ್ವಲ್ಪ ವರಮಾನ ಸಿಕ್ತಿರ್ಬೋದಲ್ವಾ? ವರಮಾನ ವರ್ಷಕ್ಕೆ ಒಂದು 5,000-6,000 ಎಲ್ಲ ಸಿಕ್ಬಹುದು, ಅದು ನಾವು ಲೆಕ್ಕ ಇಡೋದಿಲ್ಲ, ಆದ್ರೂ ಪರವಾಗಿಲ್ಲ, ಟೈಮ್ ಪೆಟ್ರೋಲಿಗೆ ಅದಕ್ಕೆ ಇದಕ್ಕೆ ಆಗುತ್ತೆ ಅಷ್ಟೇ. ಜೊತೆಗೆ ಯಾವಾಗಲೂ ಹಣ್ಣು ತಿನ್ನಲಿಕ್ಕೆ, ಬೇರೆಯವರು ಕೊಡ್ಲಿಕ್ಕೆ, ಮಕ್ಕಳು ಮರಿ ಬಂದು ಸಂತೋಷ ಪಟ್ಕೊಂಡು ತಿಂತಾರೆ, ಇನ್ನು ಬೇರೆ ಬೇರೆ ರೀತಿಯ ಅನುಕೂಲಗಳು. ಎಂತೆಂತ ಬಾಳೆ ತಳಿಗಳಿದಾವೆ ನಿಮ್ಮ ತೋಟದಲ್ಲಿ? ತೋಟದಲ್ಲಿ ಸಾರ್ ಬಾಳೆ ಇದೆ, ಹೂ ಬಾಳೆ ಇದೆ, ಮತ್ತೆ ನೇಂದ್ರ ಬಾಳೆ, ಪಚ್ಚೆ ಬಾಳೆ ಇದೆ, ಮತ್ತೆ ಕುಳ್ಳ ಬಾಳೆ ಇದೆ, ಮತ್ತೆ ಬೂದು ಬಾಳೆ ಇದೆ. ಒಂದು 5-6 ತರದ ಬಾಳೆ ಇದೆ, ಒಂದಲ್ದೋದ್ರೆ ಒಂದು ಮನೆ ಖರ್ಚಿಗೆ ಸಿಗ್ತದೆ. ಏನು ಕುಳ್ಳು ಬಾಳೆ ಅಂತ ಹೇಳಿದ್ರಿ, ಪಚ್ಚ ಬಾಳೆಗೂ ಕುಳ್ಳು ಬಾಳೆಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಪಚ್ಚೆ ಬಾಳೆ ಬಹಳ ಚಂದ ಟೇಸ್ಟ್, ಕುಳ್ಳ ಬಾಳೆ ಅಷ್ಟು ದೊಡ್ಡ ಟೇಸ್ಟ್ ಇಲ್ಲ. ಇವಾಗ ನಮ್ಮಲ್ಲಿ ಬಾಳೆ ಹಣ್ಣು ಇದೆ. ಪಚ್ಚ ಬಾಳೆದು ರುಚಿನೇ ಬೇರೆ, ಅದು ಚುಕ್ಕಿ ಬಂತಂದ್ರೆ ಇನ್ನಷ್ಟು ರುಚಿ. ಇದರಲ್ಲಿ ಚುಕ್ಕಿ ಕಾಣೋದಿಲ್ವಾ? ಇದರಲ್ಲಿ ಚುಕ್ಕಿ ಕಾಣೋದಿಲ್ಲ, ಅದು ಮದ್ರಾಸು ನಂಜನಗೂಡಿಂದೆಲ್ಲ ಬರ್ತದೆ ಪಚ್ಚಬಾಳೆ, ಅದರಲ್ಲಿ ಚುಕ್ಕಿ ಬೀಳುತ್ತೆ. ಆದರೆ ಪಚ್ಚಬಾಳೆ ಒಂದು ಹಣ್ಣಾಗಿ ಬೇಗ ಖಾಲಿ ಆಗಬೇಕದು, ಇಲ್ಲಾಂದರೆ ಮುಂದಕ್ಕೆ ತಿನ್ನಕ್ಕಾಗೋದಿಲ್ಲ. ಕಾಫಿ ತೋಟದಲ್ಲಿ ಬಾಳೆ ಹಾಕೋದಷ್ಟು ಸೂಕ್ತ ಆಗಲ್ಲ, ಆಮೇಲೆ ಅಕ್ಕಪಕ್ಕದಲ್ಲಿ ಗಿಡಗಳಿಗೆ ತೊಂದರೆ ಆಗುತ್ತೆ, ಇಳುವರಿ ಕಮ್ಮಿ ಆಗೋದಿದೆ ಅಂತ ಮಾತಾಡೋದಿದೆ, ಮತ್ತು ಆನೆಗಳದ್ದು ಸಮಸ್ಯೆ ಅಂತ ಅನ್ಕೊಂಡು ಹೇಳೋದಿದೆ, ಏನಂತೀರಿ? ಆದರೆ ದೇವರದಿಂದ ನಮ್ಮ ಕಡೆ ಆನೆಗಳ ಸಮಸ್ಯೆ ಇಲ್ಲ. ಮತ್ತೆ ನಾವು ಬಾಳೆ ಹಾಕುದು ಯಾಕೆ ಅಂದರೆ, ಸಣ್ಣ ಗಿಡ ಇರುವಾಗ ನೆರಳಿಗೆ ಬೇಕಾಗಿ, ಸ್ವಲ್ಪ ತಂಪಿಗೆ ಬೇಕಾಗಿ ಬಾಳೆನ ಹಾಕ್ತೀವಿ. ಅನಂತರ ಅದನ್ನು ಪೂರ್ತಿಯಾಗಿ ತೆಗಿತೀವಿ, ಎಲ್ಲೋ ಒಂದೆರಡು ಉಳಿಕೆ ಮಾಡ್ಕೊಳ್ತೀವಿ. ನಿಜ, ಒಳ್ಳೇದೆ. ಅತಿಯಾಗಿ ಬಾಳೆಯನ್ನು ಹಾಕೋದು ಕಾಫಿ ತೋಟದಲ್ಲಿ ಒಳ್ಳೇದಾಗ್ಲಿಕ್ಕಿಲ್ಲ, ಆದ್ರೆ ಅಲ್ಲಲ್ಲಿ ಇದ್ರೆ ಮನೆ ಬಳಕೆಗಾಗುತ್ತೆ, ಮತ್ತಿನ್ನು ಬೇರೆ ಬೇರೆ ರೀತಿಯ ಪ್ರಯೋಜನಗಳು, ಯಾವಾಗ್ಲೂ ಹಣ್ಣುಗಳು ಸಿಗ್ತಾ ಇರ್ತವೆ. ಎರಡನೇದು, ಅದರಿಂದ ಅಲ್ಲಿಯ ಪರಿಸರನೇ ಒಂಥರ ಚಂದ ಕಾಣುತ್ತೆ. ದನಕರುಗಳಿಗೂ ಅದರ ಬಾಳೆ ಎಲೆ ಅಥವಾ ದಿಂಡು ಅಥವಾ ಬಾಳೆಹಣ್ಣು ಬಾಳೆಕಾಯಿನೂ ಕೊಡ್ತೀರಾ? ಬಾಳೆಹಣ್ಣು ಹಾಳಾಗ್ಬಿಟ್ರೆ ಎಲ್ಲ ಕೊಡ್ತೀನಿ, ಮತ್ತೆ ಬೇಸಿಗೆಯಲ್ಲಿ ಬಾಳೆ ಗಿಡದ ದಿಂಡನ್ನು ತಂದು ದನಗಳಿಗೆ ಹಾಕ್ತೀನಿ. ಒಳ್ಳೆ ಉಚ್ಚೆ ಸಿಗ್ತದೆ, ದನ ಸಗಣಿ ಚೆನ್ನಾಗಿ ಸಿಗ್ತದೆ, ಆ ಉಚ್ಚೆನ ನಾನು ಎರೆಹುಳ ಗೊಬ್ಬರಕ್ಕೆ ಹಾಕ್ತೀನಿ. ಬಾಳೆ ಎಲೆಯನ್ನು ಕೊಡ್ತೀರಾ, ದಿಂಡನ್ ಮಾತ್ರ ಕೊಡ್ತೀರಾ? ಎಲೆ ದಿಂಡು ಎಲ್ಲ ಕತ್ತರಿಸಿ ಕೊಟ್ಟರೆ ತಿಂತದೆ ಚೆನ್ನಾಗಿ. ಬೇಸಿಗೆಯಲ್ಲಿ ಹಸಿರು ಮೇವು ಕಡಿಮೆ ಇರುತ್ತೆ, ಹಂಗಾಗಿ ಬಾಳೆ ನಿಮಗೆ ಹಸುಗಳಿಗೆ ಕೊಡ್ಲಿಕ್ಕೆ ಪ್ರಯೋಜನ. ಕೆಲವೊಬ್ರು ಹಣ್ಣುಗಳನ್ನು ಮನೆಯಲ್ಲಿ ತಿಂದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಇರುತ್ತಲ್ಲ, ಅವುಗಳಿಗೂ ತಿನ್ನಿಸೋದಿದೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳಿದ್ದಾವೆ. ಇಲ್ಲಿ ಆನೆಗಳದ್ದು ಅಷ್ಟೇನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಅದು ಒಂಥರ ನಿಮಗೆ ನಿರಾಳ. ತೋಟದಲ್ಲಿ ಬಟರ್ ಫ್ರೂಟು, ಎಗ್ ಫ್ರೂಟು, ಸಪೋಟ ಈ ಥರದ ಹಣ್ಣಿನ ವೃಕ್ಷಗಳಿದ್ದಾವೆ ಹೇಗೆ? ಇದೆ ಇದೆ. ಕಾಫಿ ತೋಟ ಇಷ್ಟಪಟ್ಟು ಬೆಳೆಸ್ತದ್ರಿ, ಮತ್ತು ಪ್ರಯೋಜನನೂ ಆಗಿದೆ, ಅನುಕೂಲಗಳನ್ನು ಕಂಡಿದ್ರಿ. ಅಲ್ಲಲ್ಲಿ ಇಂಗು ಗುಂಡಿಗಳನ್ನು ಮಾಡಿಕೊಂಡಿದ್ದೀರಿ, ಹೇಗಿದೆ ಅವುಗಳ ನಿರ್ವಹಣೆ? ಮಾಮೂಲಿ ಎರ್ತೆ ಮಾಡುವಾಗ ಅದನ್ನು ಓಪನ್ ಮಾಡಿಕೊಳ್ಳೋದು, ಮಳೆಗಾಲದಲ್ಲಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಕೊಡೋದು, ಅಲ್ಲಿಗೆ ಏನು ತೊಂದರೆ ಆಗೋದಿಲ್ಲ. ಇಂಗು ಗುಂಡಿಗಳನ್ನು ಕೆಲವಾರು ಪ್ರದೇಶದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಅನಾನುಕೂಲಗಳನ್ನು ಕಾಣ್ತಾರೆ. ಹರಿದು ಹೋಗುವ ನೀರು, ಆಮೇಲೆ ಅದರ ಜೊತೆಗೆ ತರಗು ಮತ್ತೊಂದು ಮಗದೊಂದು ಚೆನ್ನಾಗಿ ಅದರಲ್ಲಿ ಇಂಗುತ್ತೆ, ಗೊಬ್ಬರನೂ ಆಗುತ್ತೆ, ಅನುಕೂಲಗಳನ್ನು ಕಾಣ್ಬೋದು. ಮರಕಪಾತು, ಗಿಡಕಪಾತು ಯಾವ ಮಾಡ್ತೀರಿ ನಿಮ್ಮ ತೋಟದಲ್ಲಿ? ಕಾಫಿ ಕುಯ್ದು 15 ದಿವಸ ಕಳೆದ ಮೇಲೆ ಗಿಡಕಪಾತು ಮಾಡ್ತೀವಿ. ಟೈಮ್ ಸಿಕ್ಕಿದಾಗ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ದೊಡ್ಡ ಮರದ ಚಿಗುರು ತಟ್ತೀವಿ ಪ್ರತಿ ವರ್ಷ. ಅಲ್ಲಿಂದ 15 ದಿವಸ ಕಾಪಾತು ಮಾಡಿ 15 ದಿವಸ ಕಳೆದು ನೀರು ಹಾಕ್ತೀವಿ, ನೀರು ಹೊಡಿತೀವಿ. ಅದು ಯಾಕೆಂದರೆ ಒಂದು 15 ದಿವಸ ಕಾಪದ ಗಿಡ ಒಣಗಬೇಕು, ನೀರು ಬಿದ್ದಾಗ ಚಿಗುರು ಹೊಡಿತೇನೆ. ಆಮೇಲೆ ಜೂನು ಮೇ ಜೂನ್ ಆಗುವಾಗ ಒಂದ್ಸಲ ಚಿಗುರು ತೆಗಿತೀವಿ, ಬಂದ ಚಿಗುರನ್ನ. ಅಲ್ಲಿಂದ ಪುನಃ ಸೆಪ್ಟೆಂಬರಿಗೆ ಪುನಃ ಚಿಗುರು ಬಂದರೆ ಅದನ್ನು ತಲೆ ಬಿಡಿಸ್ತೀವಿ. ನೀರು ಹೊಡಲಿಕ್ಕೆ ನಿಮ್ಮಲ್ಲಿ ಕೃಷಿ ಹೊಂಡ ಅಥವಾ ಕೆರೆ ಏನಿದೆ? ನಾನು ಇಲ್ಲಿಯವರೆಗೆ ಹೊಳೆಯಿಂದ ನೀರು ಹೊಡಿತಾ ಇದ್ದೆ. ಈ ಸಲ ನಾನು ಐ ಪಿ ಸೆಟ್ ಹಾಕಿ ಈ ವರ್ಷದಿಂದ ಮಾಡಬೇಕು ಅಂತಿದ್ದೀನಿ. ಬೋರ್ವೆಲ್ ತೆಗೆಸಿದ್ದೀನಿ, ಎಲ್ಲ ಕೆಲಸ ಮುಗಿದಿದೆ. ಇನ್ನೊಂದು ಕನೆಕ್ಷನ್ ಮಾತ್ರ ಕೊಡಲಿಕ್ಕಿದೆ, ಬಂದು ಮಾಡಿಕೊಡ್ತಾರೆ. ಹೊಳೆ ನೀರು ನಿಮಗೆ ಅನುಕೂಲನಾ? ಅನುಕೂಲ ಇದೆ, ಆದರೆ ಹೊಳೆಯಿಂದ ತೋಟಕ್ಕೆ ಬರಬೇಕಾದ್ರೆ 28 ಪೈಪ್ ಬೇಕಾಗುತ್ತೆ, ತುಂಬ ದೂರ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ನೀವು ಕೊಳವೆ ಬಾವಿ ಕೊರೆಸಿದ್ರೆ ನೀರು ಚೆನ್ನಾಗಿ ಸಿಕ್ಕಿರ್ಬೇಕಲ್ವಾ? ಚೆನ್ನಾಗಿ 4 ಇಂಚು ನೀರು ಸಿಕ್ಕಿದೆ, 430 ಅಡಿ ಕೊರೆಸಿದ್ದೀನಿ. ಹೀಗೆ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಳ್ತಾ ಹೋದರೆ ಅನುಕೂಲನೇ. ನೀವು ಪ್ರಾರಂಭದಲ್ಲಿ ಬಂದಾಗ ಏನನ್ನಿಸ್ತಾ ಇತ್ತು? ಈಗ ಪಿ ಯು ಸಿ ಮಾಡಿಕೊಂಡ್ರಿ, BSF ಗೆ ಹೋದ್ರಿ, ಅಲ್ಲಿ 2-3 ವರ್ಷ ಕೆಲಸ ಮಾಡಿದ್ರಿ, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಬಂದ್ರಿ, ಆಗ ಏನನ್ನಿಸ್ತಾ ಇತ್ತು? ಈಗ ಮನಸ್ಸು ಏನನ್ನುತ್ತೆ? ನನಗೆ ಬಂದಾಗಲೇ ನನಗೆ ನಾನು ಯವನದಲ್ಲಿದ್ದೆ, ನಾನು ಒಬ್ಬನೇ ಇಷ್ಟೆಲ್ಲ ನೀಸ್ತಾ ಇದ್ದೆ ತಂದೆ ಮಾಡಿದ ತೋಟವನ್ನು. ಆಮೇಲೆ ನಾನು ಯಾವಾಗಲೂ ಫೇಲ್ ಆಗೋದಿಲ್ಲ ಅಂತೇಳಿ ಯೋಚನೆ ಮಾಡಿದೆ. ಅನಂತರ 77ರಲ್ಲಿ ನನ್ನ ಮದುವೆ ಆಯಿತು, ನನಗೆ ತಕ್ಕ ಹೆಂಡತಿ ಸಿಕ್ತು. ಅಂದರೆ ನಾನು ಇಲ್ಲಿಯವರೆಗೆ ಈ ಮಟ್ಟಕ್ಕೆ ಬಂದು ತಲುಪಿ ಇವತ್ತು ನೆಮ್ಮದಿಯಲ್ಲಿ ತಾಳ್ಮೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸಂತೋಷ ಅನಿಸುತ್ತೆ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಂಡ್ರೆ, ಕಷ್ಟಗಳನ್ನು ಅನುಭವಿಸಿ ಬೆಳವಣಿಗೆ ಆಗಿದ್ದು, ಮತ್ತು ಆ ಪರಿಸ್ಥಿತಿಗಳನ್ನು ನಿಭಾಯಿಸಿದ್ದು ನಾವು ನೆನಪು ಮಾಡಿಕೊಂಡ್ರೆ ಒಂಥರ ಭಾವನೆಗಳು ಬೇರೆನೆ. ನಿಜ, ಬೇಸಾಯದಲ್ಲಿ ಇವತ್ತು ತುಂಬಾ ಜನ ಬೆಳೆದಿದ್ದಾರೆ, ಹಾಗಾಗಿ ಹಳ್ಳಿಗಳಲ್ಲೇ ಉಳಿಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಆಮೇಲೆ ಅವರ ಮನೆತನ, ಅವರ ತೋಟ ಮತ್ತಿತರೆ ಸಂಗತಿಗಳನ್ನು ನೋಡಿಕೊಂಡ್ರೆ ಬೇಸಾಯದಲ್ಲಿ ಹೀಗೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮಂತವರೆಲ್ಲ ತೋರಿಸಿದ್ರಿ. ಮಗ ಆಸಕ್ತಿಯಿಂದ ಜೊತೆಗೆ ಆಗಿಂದಾಗೆ ಬಂದಾಗೆಲ್ಲ ಕೈ ಜೋಡಿಸ್ತಾರೆ, ಅವರಿಗೂ ಸಹ ಕೃಷಿ ಆಸಕ್ತಿ ಇದೆ ಅಲ್ವಾ? ನಿಜವಾಗಿಯೂ ಇದೆ. ಏನು ಓದಿದ್ರು ಮಗ ಮಗಳು? ಮಗಳು ಬಿ ಸಿ ಡಿಗ್ರಿ ಮಾಡಿದ್ಲು, ಮಗ ಬಿ ಕಾಂ ಡಿಗ್ರಿ ಮಾಡಿದ್ದಾಳೆ. ಆವಾಗ 2000 ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಅದಿದ್ದು ಯಾವುದು ದೊಡ್ಡದಾಗಿರಲಿಲ್ಲ, ಅವರು ಆವಾಗಲೇ ಹೋಗಿ ಕೆಲಸ ಸೇರಿಕೊಂಡ್ರು. ನಿಜವಾಗಿ ಈಗ ಒಳ್ಳೆ ಮಟ್ಟದಲ್ಲಿ ಇದ್ದಾರೆ. ಸಹಜವಾಗಿ ತಂದೆ ತಾಯಿಯ ಗುಣ ಮಕ್ಕಳಲ್ಲಿ ಬಂದೇ ಬರುತ್ತೆ. ನಮ್ಮ ಅಂತ್ಯದ ಬಳಿಕ ಮಕ್ಕಳು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಅದಕ್ಕೇನು ಆತಂಕ ಪಡೋ ಅಗತ್ಯಿಲ್ಲ. ಆಸಕ್ತಿ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ನಾವು ಮಾತಾಡೋದಕ್ಕಿಂತ ಅವರಲ್ಲಿನೂ ಒಳ್ಳೆ ಗುಣಗಳಿದ್ದಾವೆ ಅಂತ ಅನ್ಕೊಂಡು ಹೋದರೆ ಅವರು ದಾರಿ ಬರ್ತಾರೆ, ಮಾಡಿದ್ದನ್ನು ಮುಂದುವರಿಸ್ತಾರೆ. ಸಂತೋಷ ಆಯಿತು. ನೀವು ಕಾಫಿ ತೋಟವನ್ನು ಮಾಡ್ತಿರೋದು, ಕಾಫಿ ತೋಟ ಚೆಂದಾಗಿಟ್ಟಿರೋದು, ಮತ್ತು ಬದುಕಿನಲ್ಲಿ ಬೆಳೆದಿರೋದು, ಇದನ್ನೆಲ್ಲ ನಾವು ಕಂಡಿದ್ದೀವಿ. ನಿಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಧ್ವನಿಮುದ್ರಣ ಮಾಡಿಕೊಂಡಿದ್ದೀವಿ. ಶುಭವಾಗಲಿ, ಧನ್ಯವಾದಗಳು, ನಮಸ್ಕಾರ. ತಮಗೆ ಅಭಿನಂದನೆಗಳು, ನಮಸ್ಕಾರ. ಕೇಳಿಗರೆ ಗಣೇಶನ್ ಅವರು ನಮ್ಮ ರೇಡಿಯೋ ಕೇಳಿಗರು, 2 ಸಾರಿ ಕೋರ್ಕೊಂಡಿದ್ರು, ಮನೆಗೆ ಬರಲಿಲ್ಲ, ಬನ್ನಿ ಬನ್ನಿ ಅಂತ ಅಂದ್ಕೊಂಡು ನಾವು ಮುಂಜಾನೆ ಹೋಗಿ ಅವ್ರ ಜೊತೆಗೆ ಮಾತಾಡಿಕೊಂಡು ತೋಟ ಸುತ್ತಾಡಿಕೊಂಡು 2-3 ಗಂಟೆಗಳ ಕಾಲ ಅವ್ರ ಜೊತೆಗೆ ಇದ್ದು ಧ್ವನಿ ಮುದ್ರಣ ಮಾಡಿಕೊಂಡು ನಿಮಗಾಗಿ ವಿಷಯಗಳನ್ನು ತಿಳಿಸಿದ್ದೀವಿ. ಸಣ್ಣ ಹಿಡುವಳಿ ಆದ್ರೂ ಬದುಕಿನಲ್ಲಿ ಸಂತೋಷವನ್ನು ಅನುಭವಿಸ್ಕೊಂಡು ಸಾಕ್ತಿದ್ದಾರೆ. ಅವರ ಸಂಖ್ಯೆ ಹೇಗಿದೆ? 8272764750. 8272764750. ಕೃಷಿಯಲ್ಲಿ ದೊಡ್ಡ ವ್ಯಾಸಂಗೇನೂ ಬೇಕಾಗಿಲ್ಲ, ಆದರೆ ಜಾಣತನ ಬೇಕು, ಚಾತುರ್ಯ ಇರಬೇಕು, ಶಕ್ತಿನೂ ಇರಬೇಕು, ಆಸಕ್ತಿನೂ ಅದಕ್ಕೆ ಪೂರಕವಾಗಿ ಸೇರ್ಕೊಂಬಿಟ್ರೆ ಬೇಸಾಯ ಕ್ಷೇತ್ರದಲ್ಲಿ ಬಹಳ ಜನ ಚೆನ್ನಾಗಿ ಬೆಳೆದಿರೋದನ್ನು ನೋಡ್ತಿದ್ದೀವಿ. ಗಣೇಶಣ್ಣ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ, ಸಂತೋಷವಾಗಿದ್ದಾರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ, ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ. ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಕೃಷಿಕರ ಪರ ಕಥೆಯನ್ನ. ಇರಬೇಕು ಇರಬೇಕು ಇಂಥವರು, ದುಡಿಮೆಯೇ ದೇವರು ಎಂದರಿವರು. ಇರಬೇಕು ಇರಬೇಕು ಇಂಥವರು, ದುಡಿಮೆಯೇ ದೇವರು ಎಂದರಿವರು. ಕೃಷಿಯಲ್ಲಿ ಬೆಳೆದೇವೆ ಅಂದರಿವರು, ಕೃಷಿಯಲ್ಲಿ ಬೆಳೆದೇವೆ ಅಂದರಿವರು. ಸಕಲ ಕೆಲಸಗಳಿಂದ ಬೆಳೆದರಿವರು, ಸಕಲ ಕೆಲಸಗಳಿಂದ ಬೆಳೆದರಿವರು. ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ. ಕೃಷಿಕನೊಬ್ಬ ಬದುಕಿರುವ ಪರಿಯ ನೋಡಿ, ಹಳ್ಳಿಗರೆಲ್ಲ ಹೀಗೂ ಕೆಲಸಗಳನ್ನು ಮಾಡಿ. ಕೃಷಿಕನೊಬ್ಬ ಬದುಕಿರುವ ಪರಿಯ ನೋಡಿ, ಹಳ್ಳಿಗರೆಲ್ಲ ಹೀಗೂ ಕೆಲಸಗಳನ್ನು ಮಾಡಿ. ನಿಮ್ಮ ಕಾರ್ಯಗಳಿಂದಲೇ ಅಭಿವೃದ್ಧಿಯ ಮೋಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಬರ ಕಥೆಯನ್ನ ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಬರ ಕಥೆಯನ್ನ ಕೇಳುಗರೆ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,000 ರೂಪಾಯಿಯಿಂದ 13,500 ರೂಪಾಯಿಗಳು, ಅರೇಬಿಕಾ ಚರಿ 6,450 ರೂಪಾಯಿಯಿಂದ 7,000 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300 ರೂಪಾಯಿಗಳು, ರೊಬೆಸ್ಟಾ ಚರಿ 4,300 ರೂಪಾಯಿಯಿಂದ 4,550 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಯಿಂದ 48,000 ರೂಪಾಯಿಗಳು, ಒಣ ಅಡಿಕೆ ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 52,000 ರೂಪಾಯಿಗಳು. ಕೇಳುಗರೆ ಗಮನಿಸಿ, ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ವಿರಾಜಪೇಟೆ 66 ಕೆವಿ ವಿದ್ಯುತ್ ಮಾರ್ಗದಲ್ಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರ 8 ಗಂಟೆಯಿಂದ ಹಿಂಬತ್ 5 ಗಂಟೆ ಮುಟ್ಟ ವಿರಾಜಪೇಟೆ ಮೂರ್ನಾಡು ಮಾರ್ಗಕ್ಕೆ ಸೇರಿದ ಪಾರಣೆ, ಮೂರ್ನಾಡು, ನಾಪೊಕ್ಲು, ಹೊದ್ದೂರು, ಮರಗೋಡು, ಬೇತೂರು, ಕಕ್ಕಬ್ಬೆ, ನೆಲ್ಜಿ, ಹಾಕತ್ತೂರು, ಕಾಂತೂರು ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದಲೆ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ, ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆ ಸಮಿತಿಗಳ ಕೂಡುಕೂಟಲಿ ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ತೇಳುವ ವಿಷಯದ ಬಗ್ಗೆ ಕೊಡಗು ಜಿಲ್ಲಾ ಮಟ್ಟದ 30ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಎಎಲ್ಜಿ ಕ್ರೆಸೆಂಟ್ ಸ್ಕೂಲ್ನಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಈ ಸಮಾವೇಶನ ಉದ್ಘಾಟನೆ ಮಾಡುವೆ. ಮಧ್ಯಾಹ್ನ 3 ಗಂಟೆಗೆ ಆಕೇರಿ ಜಂಬರ ಇದ್ದು ಈ ಜಂಬರಲ್ಲಿ ಜಿಲ್ಲಾ ಪಂಚಾಯತಿ ಸಿಒ ಡಾಕ್ಟರ್ ಎಸ್ ಆಕಾಶವು ಕಿರಿಯ ವಿಜ್ಞಾನಿಗಳಿಗೆ ಇನಾಮ ಪತ್ರಗಳನ್ನ ಹಂಚುವೆ. ಸಾಹಿತ್ಯ ಹಂಗೆ ಪತ್ರಿಕೋದ್ಯಮದ ಬ್ಯಾರೆ ಬ್ಯಾರೆ ಸೇವೆಗಳಿಗೆ ಮೈಸೂರು ಹಂಗೆ ಹಾಸನ ಬ್ಯೂರೋ ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕರಾಗಿರುವ ಐತಿ ಚಂಡ ರಮೇಶ್ ಉತ್ತಪ್ಪ ಅವು ಕಾವೇರಿ ಕರ್ನಾಟಕ ಪ್ರಾದೇಶಿಕ ಸಾಂಸ್ಕೃತಿಕ ಹಂಗೆ ಸಾಹಿತ್ಯ ಅಕಾಡೆಮಿ ಕೊಡುವ ಕಾವೇರಿ ಕರ್ನಾಟಕ ರತ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಳು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹೊಸ ಪ್ರಭಾರ ಪ್ರಾಂಶುಪಾಲರಾಗಿ ಮೇಜರ್ ಡಾಕ್ಟರ್ ರಾಘವ ಬಿ ಇವರನ್ನ ನೇಮಕ ಮಾಡಿದ್ದ. ಇವು ಎನ್ಸಿಸಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದು ಮುಖ್ಯಮಂತ್ರಿ ಪದಕ ಪ್ರಶಸ್ತಿ ಸೇರಿದಂಗೆ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಸುಮಾರು ಇನಾಮಗಳನ್ನ ಪಡ್ಕೊಂಡಳು. ಅಮೆರಿಕಲ್ಲಿ ಡಾಕ್ಟರ್ ಆಗಿ ಆಗಿರುವ ಡಾಕ್ಟರ್ ಎಂ ಎ ಕಾರ್ಯಪ್ಪ ಅವರು ಇದೇ ತಾರೀಕು 4ರ ಬುಧವಾರ ಹೊತ್ತಾರೆ 9:30 ಮಧ್ಯಾಹ್ನ 2 ಮುಟ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಆರೋಗ್ಯ ತಪಾಸಣೆನ ಮಾಡುವೆ. ತಪಾಸಣೆಗೆ ಬರೋ ಈ ಹಿಂದೆ ಆರೋಗ್ಯ ತಪಾಸಣೆ ಮಾಡಿಸಿದ ಚೀಟಿಗಳನ್ನ ಜೊತೆಗೆ ತಕಬರುವಂಗೆ ಪ್ರಕಟಣೆಯಲ್ಲಿ ತಿಳಿಸೋಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಗಳೂರು ವಿಶ್ವವಿದ್ಯಾನಿಲಯ, ರಾಷ್ಟ್ರೀಯ ಸೇವಾ ಯೋಜನೆ, ವಿರಾಜಪೇಟೆ ಸೆಂಟ್ ಆನ್ಸ್ ಪದವಿ ಕಾಲೇಜು ಇವರ ಕೂಡುಕೂಟಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಚೆನ್ನಂಗಿ ಬಸವನಹಳ್ಳಿ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆಯಲ್ಲಿ ನಾಳೆಯಿಂದ ಇದೇ ತಾರೀಕು 9ರ ಮುಟ ಏರ್ಪಾಟಾಗಿದ್ದು ನಾಳೆ ಹೊತ್ತಾರೆ 11:30 ಉದ್ಘಾಟನಾ ಜಂಬರ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಕೊಡಗು ಇವರ ಕೂಡುಕೂಟಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಆಟೋಟ ಹಾಗೆ ಸಾಂಸ್ಕೃತಿಕ ಪೈಪೋಟಿ ನಾಳೆ ಮತ್ತು ನಾಡ್ದು ತಾರೀಕು 4ರ ಬುಧವಾರ ಮಡಿಕೇರಿ ಪಾಟನ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ಏರ್ಪಾಟಾಗಿದ್ದು ನಾಳೆ ಹೊತ್ತಾರೆ 10:30 ಉದ್ಘಾಟನಾ ಜಂಬರ ನಡೆದಿದೆ. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೊಪ್ಪಯ್ಯ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿನಿ ಸ್ನೇಹಾ ಉಕ್ಕೆ ಜೆಸಿಐ ಸೋಮರ್ಪೇಟೆ ಪುಷ್ಪಗಿರಿ ಸಂಸ್ಥೆ ಕಡೆಯಿಂದ ನಿನ್ನೆ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಯಿತು. 2022-23 ಜನವರಿ 5ರ ಮುಟ್ಟ ಶಾಲೆಗೆ ಹೋಗದ ಮಕ್ಕಳನ್ನ ಗುರುತಿಸಿ ಪುನಃ ಶಾಲೆಗೆ ಬರುವಂಗೆ ಮಾಡಿಕೆ. ಪ್ರತಿ ಜನವಸತಿ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಕ್ಲಸ್ಟರ್, ಬ್ಲಾಕ್, ಜಿಲ್ಲಾ ಹಂತಗಳಲ್ಲಿ ತೀರ್ಮಾನ ತಗೊಂಡಿದ್ದು ಯಾವುದೇ ಮಕ್ಕಳ ಶಾಲೆಗೆ ಬರುವಂಗೆ ಮಾಡಿಕೆ. ಎಲ್ಲ ಹಂತದ ಇಲಾಖಾಧಿಕಾರಿಗ, ಸ್ವಯಂ ಸೇವಾ ಸಂಸ್ಥೆಗ, ಸಾರ್ವಜನಿಕರು ಸಹಕಾರ ಕೊಡುವಂಗೆ ಸರ್ವಶಿಕ್ಷಣ ಅಭಿಯಾನದ ಪದ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗ ಹಂಗೆ ಉಪನಿರ್ದೇಶಕರು ಕೋರಿಕೊಂಡಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕ್ಯಾಲೆಂಡರ್ಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಲ್ಲ ರೀ, ಕಾಳುಮೆಣಸು ಮತ್ತೆ ಅಡಿಕೆ ಕುಯ್ಯುವ ಟೈಮ್ ಆಗ್ತಾ ಬಂತು, ಜೊತೆಗೆ ಮರ ಕಪಾತು ಕೂಡ ಮಾಡ್ಬೇಕು. ನಮ್ಮಲ್ಲಿರುವ ಈ ಅಲ್ಯೂಮಿನಿಯಂ ಏಣಿ ತಗೊಂಡು ಈ ಎಲೆಕ್ಟ್ರಿಕ್ ಲೈನ್ ತಪ್ಪಿಸಿಕೊಂಡು ಓಡಾಡೋದು ತುಂಬಾನೇ ಡೇಂಜರ್. ಏನಾದ್ರೂ ಬೇರೆ ವ್ಯವಸ್ಥೆ ಮಾಡಬಾರ್ದ? ನಾನು ಅದನ್ನೇ ಯೋಚಿಸ್ತಾ ಇದ್ದೆ. ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ಈ ವಿದ್ಯುತ್ ಆಘಾತದಿಂದ ತಪ್ಪಿಸಿಕೊಳ್ಳುವಂತಹ ಲೈಟ್ ವೈಟ್ ಫೈಬರ್ ಪೈಪ್ ಏಣಿ ಸಿಗುತ್ತೆ. ಅಲ್ಲದೆ ದೋಟಿಗಳು, ಕಾಳುಮೆಣಸು ಬೇರ್ಪಡಿಸುವ ಹೊಸ ಮಾದರಿ ಯಂತ್ರ ಮತ್ತೆ ಇತರೆ ಗಾಡಿಗಳು ಸಿಗುತ್ತೆ, ಅದನ್ನೇ ತಗೊಳ್ಳೋಣ. ಕರೆ ಮಾಡಿ 9353131313. ವಿವರಗಳಿಗೆ www.srkladders.com. December 18 ನಿಧನರಾದ ಬಲ್ಲಮಾವಟಿ ಗ್ರಾಮ ಬಿಲ್ಲವರ ಲೋಕೇಶ್ ಅವರ ಪತ್ನಿ ಜಾನಕಿ ಅವರ ತಿಥಿ ಕರ್ಮಾಂತರ ನಾಳೆ ಮಂಗಳವಾರ ಪೂರ್ವಾಹ್ನ 11 ಬಲ್ಲಮಾವಟಿಯಲ್ಲಿ ವಾಸವಿರುವ ಲೈನ್ ಮನೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಪತಿ ಲೋಕೇಶ್, ಮಗ, ಮಗಳು, ಅಳಿಯ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಮೊಬೈಲ್ಗಳೊಂದಿಗೆ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಐಸ್ಟೋವ್. ಶುಭಾರಂಭ ಹಾಗೂ ನ್ಯೂ ಇಯರ್ ಬಂಪರ್ ಕೊಡುಗೆಗಳು ನಿಮಗಾಗಿ. 20,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್ ಮೂಲಕ ಗೆಲ್ಲಿರಿ 1+ LED TV, ವಾಷಿಂಗ್ ಮೆಷಿನ್, JBL ಸ್ಪೀಕರ್. 5,000 ರೂಪಾಯಿ ಖರೀದಿಗೆ ಖಚಿತ ಬಹುಮಾನಗಳು. ಐಸ್ಟೋವ್, ಕಾಲೇಜ್ ರೋಡ್, ಮಡಿಕೇರಿ. 2023 ಹೊಸ ವರ್ಷದ ಸಂಭ್ರಮವನ್ನು ಅಭಿಲಾಷ್ನ ಬಂಪರ್ ಆಫರ್ಗಳೊಂದಿಗೆ ಸಂಭ್ರಮಿಸೋಣ. ಲ್ಯಾಕ್ಮಿ ಕಲರ್ ಕಾಸ್ಮೆಟಿಕ್ಸ್ 10-50% ಡಿಸ್ಕೌಂಟ್. ಫಾಸ್ಟ್ ಟ್ರ್ಯಾಕ್ ವಾಚಸ್ ಗಳ ಮೇಲೆ up to 20% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚಸ್ ಗಳ ಅತಿ ನೂತನ ಕಲೆಕ್ಷನ್ಸ್. ವೈಲ್ಡ್ಕ್ರಾಫ್ಟ್ VIP ಸ್ಕೈ ಬ್ಯಾಗ್ ಲಗೇಜ್ ಗಳ ಮೇಲೆ up to 40% ಡಿಸ್ಕೌಂಟ್. ಹೀರೋ ಸೈಕಲ್ ಗಳ ಮೇಲೆ up to 20% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಲಾ ಹೋಮ್ ಅಪ್ಲಯನ್ಸಸ್ ಗಳು ಅತ್ಯಾಕರ್ಷಕ ಕಡಿಮೆ ಬೆಲೆಯಲ್ಲಿ. ಸಿನ್ಸ್ 1975 ಅಭಿಲಾಷ್ ಸ್ಟೋ, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಇದೇ ಮಂಗಳವಾರ 3ನೇ ತಾರೀಕು ಬೆಳಗ್ಗೆ 9:30 ಮಧ್ಯಾಹ್ನ 2:30 ಮಡಿಕೇರಿಯ ಕಾಲೇಜು ರಸ್ತೆಯಲ್ಲಿರುವ ರವಿ ಆರ್ಥೋಪೆಡಿಕ್ ಸೆಂಟರ್ನಲ್ಲಿ 40 ವರ್ಷ ಮೇಲ್ಪಟ್ಟವರಿಗಾಗಿ ಉಚಿತ ಮೂಳೆ ಆರೋಗ್ಯ ತಪಾಸಣಾ ಶಿಬಿರ. ಸಂಪರ್ಕಿಸಿ 9353595537. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 13,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ನಲ್ಮೆಯ ಕೇಳುಗರೆ ಗಮನಿಸಿ, ಇದೇ 20ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮಕ್ಕಾಗಿ ವಿಷಯ: ಹೊಸ ವರ್ಷದಲ್ಲಿ ನಿಮ್ಮ ಆಶಯಗಳು, ಯೋಜನೆಗಳು ಹಾಗೂ ನಿರ್ಧಾರಗಳು. ವಿಷಯಾಧಾರಿತ ಸ್ವರಚಿತ ಕತೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಪತ್ರಗಳು ಈ ತಿಂಗಳ 16ರೊಳಗೆ ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571201. ಕೇಳುಗರೆ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 08272200006. ಸಂಖ್ಯೆ ಮತ್ತೊಮ್ಮೆ 08272200006. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಅನ್ರುಳ್ಳ, ಮಾಚಿಮಾಡ ಹರ್ಷ ದೇವಯ್ಯ. ಕೇಂದ್ರ ಸರ್ಕಾರತ್ರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಸಂವಹನ ಮಂಡಳಿ, ರಾಜ್ಯ ಸರ್ಕಾರತ್ರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಜಿಲ್ಲಾಡಳಿತ, ಕೊಡಗು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಸ್ಕೂಲ್ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಕೂಡ್ನನೆಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡು ಕೂಟತ್ ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಅನ್ನುವ ಕೇಂದ್ರ ವಿಷಯತ್ರ ಅಡಿಲ್ 30ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ನಾಳೆ ಪಲಕ 10 ಗಂಟೆಗೆ ಮಡಿಕೇರಿ ಎಎಲ್ಜಿ ಕ್ರೆಸೆಂಟ್ ಸ್ಕೂಲ್ ನಡಪ. ಸ್ಕೂಲ್ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಅಂಡ ಕೊರವು ಕಾರ್ಯಕ್ರಮ ನಡೆಪ ಸಮಾವೇಶತನ ಜಿಲ್ಲಾಧಿಕಾರಿ ಡಾ ಸತೀಶ್ ಉದ್ಘಾಟನೆ ಮಾಡುವ ಅಂದು ಸಮಾವೇಶತ್ರ ಜಿಲ್ಲಾ ಸಂಯೋಜಕ ಶ್ರೀಹರ್ಷ ಅರಿಚಿಟಿತು. ಜಿಲ್ಲಾ ದಿವ್ಯಾಂಗರ ಒಕ್ಕೂಟ ಪಿಂಜ ಮಡಿಕೇರಿ ನಗರಸಭೆರ ಕೂಡು ಕೂಟತ್ ದಿವ್ಯಾಂಗ ನಾಳು ಕೂಡ್ನನಿಕೆ ದಿವ್ಯಾಂಗ ಕುಂದುಕೊರತೆ ಸಭೆ ಇದೇ 4 ಪಲಕ 10:30 ಮಡಿಕೇರಿ ಕಾವೇರಿ ಕಲಾಕ್ಷೇತ್ರತ್ತು ನಡಪ. ಶಾಸಕ ಬಂಡೆ ಪಂಡಪ್ಪ ಚುರಂಜನ್ ಅಂಡ ಕೊರವು ಕಾರ್ಯಕ್ರಮ ನಡಪ ಸಭೆನ ಪ್ರಾಥಮಿಕ ಪ್ರೌಢಶಿಕ್ಷಣ ಪಿಂಜ ಸಕಾಲ ಸಚಿವಗಳು ಆನ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಉದ್ಘಾಟನೆ ಮಾಡುವ ಅಂದು ಜಿಲ್ಲಾ ದಿವ್ಯಾಂಗ ಒಕ್ಕೂಟದ ಅಧ್ಯಕ್ಷಗಳನ್ನು ಈಶ್ವರಿ ಅರಿಚಿಟಿತು. ಕಾವೇರಿ ಕರ್ನಾಟಕ ಪ್ರಾದೇಶಿಕ ಸಾಂಸ್ಕೃತಿಕ ಪಿಂಜ ಸಾಹಿತ್ಯ ಅಕಾಡೆಮಿ ಇಂಜ ಕೊಡಪಂತ ಪ್ರತಿಷ್ಠಿತ ಕಾವೇರಿ ಕರ್ನಾಟಕ ಪ್ರಶಸ್ತಿಕ್ ಕೊಡಗುಕಾರಳನ ಐತಿಚ್ಚನ ರಮೇಶ್ ಉತ್ತಪ್ಪ ಇಂಗ ಆಯ್ಕೆ ಆಯ್ತು. ಸಾಹಿತ್ಯ ಪಿಂಜ ಪತ್ರಿಕೋದ್ಯಮಕ್ಕೆ ಕೊಡ್ತನುಳ್ಳ ಸೇವೆಕಾಯ್ತು ಐಂಗಕ್ಕೆ ಈ ಪ್ರಶಸ್ತಿನ ಕೊಡ್ತನು ಉಂಡು. ನಿರ್ದೇಶಕ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ಇಂದ ನಿರ್ದೇಶನದ ತಯಾರನ್ನ ಕೊಡವ ಸಿನಿಮಾ ನಾಡಪೆದ ಆಶಾ ಸೌತ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಅತ್ಯುತ್ತಮ ಚಲನಚಿತ್ರ ಅನ್ನುವ ಪ್ರಶಸ್ತಿನ ಪಡೆದಂಡಿತು. ಅಲ್ಲತೆ ಈ ಸಿನಿಮಾತ ಮಾಡಿದ ನಟನೆ ಕಾಯಿತು ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ಪಿಂಜ ಬೊಳ್ಳಜಿರ ಅಯ್ಯಪ್ಪ ಅತ್ಯುತ್ತಮ ನಟ ಪ್ರಶಸ್ತಿನೂ ಪಡೆದಂಡಿತು. ಸಾಹಿತಿ ನಾಗೇಶ್ ಕಾಲೂರುಗಳದನ್ನ ನಾಡಪೆದ ಆಶಾ ಪುಸ್ತಕತನ ವಿಕೇತ್ರಿ ಬ್ಯಾನರ್ ಅಡಿಲು ಈರಮಂಡ ಹರಿಣಿ ವಿಜಯ್ ಪಿಂಜ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಮಾಡಿತು. ಇದೇ ನಾಳಂಕೆ 6-7 ಪಿಂಜ ಅಟ್ಟಾಂಗ್ ಹಾವೇರಿಲ್ ನರ್ಪಂತ 96ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲರ ಸಾಧಕಗಳ ಸನ್ಮಾನ ಮಾಡುವುದುಂಡ್. ರಕ್ಷಣಾ ಕೋವಲು ಮಾಡಿದ ದೇಶ ಸೇವೆಕಾಯಿತು ನಿವೃತ್ತ ಏರ್ ಮಾರ್ಷಲ್ ಕೊಡಂದೆರ ಕಾರ್ಯಪ್ಪ ಸಾಹಿತ್ಯ ಕೋವಕ್ಕೆ ಕೊಡತನುಳ್ಳ ಸೇವೆಕಾಯಿತು ಸಾಹಿತ್ಯ ಸಂಘಟಕ ಟಿಪಿ ರಮೇಶ್ ಅಯ್ಯಂಗ ಈ ಗೌರವಕ್ಕೆ ಆಯ್ಕೆ ಆಯಿತು. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯತ್ರ ಇತಿಹಾಸ ಪ್ರಾಧ್ಯಾಪಕಗಳನ್ನು ಡಾ ತಂಬಂಡ